ಅಡಿಕೆ ಕೃಷಿ ಅನುಭವಗಳ ಕುರಿತು ಭದ್ರಾವತಿ ತಾಲೂಕು ನೆಲ್ಲಿಸರ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಶಶಿಕುಮಾರ್ ಎನ್ಸಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಭದ್ರಾವತಿ ತಾಲೂಕು ನೆಲ್ಲಿಸರ ಗ್ರಾಮ, ಇಲ್ಲಿನ ಒಬ್ಬ ಪ್ರಗತಿಪರ ಯುವ ರೈತರಿದ್ದಾರೆ ಶಶಿಕುಮಾರ್ ಅಂತ ಹೇಳ್ಬಿಟ್ಟು. ಪ್ರಮುಖವಾಗಿ ಇವರು ತೀರ್ಥಹಳ್ಳಿ ಸ್ಥಳೀಯ ಒಂದು ತಳಿ ಅಂತ ನಾವೇನು ಕರಿತೀವಿ, ಆ ಒಂದು ಅಡಿಕೆಯ ಒಂದು ಬೆಳೆಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹೆಚ್ಚಿನ ಒಂದು ವಯಸ್ಸಾದ್ಮೇಲೆ ಅಂದ್ರೆ 20 ವರ್ಷ ಆದ್ಮೇಲೆ ಅದು ಸ್ವಲ್ಪ ಇವರಿಗೆ ಯಾಕೋ ಸರಿ ಅನ್ಸಲಿಲ್ಲ, ಹಾಗಾಗಿ ಇನ್ನೊಂದು ಎರಡನೇ ಬೆಳೆ ಕೂಡ ಇವರು ಇಟ್ಟಿದ್ದಾರೆ ಅಡಿಕೆ ಬೆಳೆಯಲ್ಲಿನೇ. ಬನ್ನಿ ಈಗ ಪ್ರಮುಖವಾಗಿ ಇದರ ಒಂದು ನಿರ್ವಹಣೆ ಕುರಿತು ಯಾವ ರೀತಿ ಅನ್ನೋದನ್ನ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಶಶಿಕುಮಾರ್ ಅವರೇ. ನಮಸ್ತೆ. ಹೇಳಿ, ಯಾವ ವರ್ಷದಿಂದ ಎಷ್ಟು ವರ್ಷದಿಂದ ಮತ್ತೆ ಎಷ್ಟು ಜಮೀನಿನಲ್ಲಿ ತಾವು ಕೃಷಿ ಮಾಡ್ತಾ ಇದ್ದೀರಾ? ಸರ್, ನಾವೊಂದು 8 ಎಕರೆ ಮಾಡ್ತಾ ಇದೀವಿ. ಫಸ್ಟ್ ಇದರಲ್ಲಿ ತೀರ್ಥಳ್ಳಿ ಅಡಿಕೆ ಗೋಟ್ರನ್ನ ನಾವು ಮಾಡಿದ್ವಿ. ಅದು ನಮ್ಗೆ ಈ ವೆದರ್ ಗೆ ಅಡ್ಜಸ್ಟ್ ಆಗದಲ್ಲ ಅದೆಲ್ಲ ಸ್ವಲ್ಪ ಗಿಡ ರೋಗ ಬಂದು ಹೋಯ್ತು. ಮತ್ತು ಸೆಕೆಂಡ್ ಪ್ಲಾಂಟ್ ಆಗಿ ನಾವು ಬುಕ್ಕಂಬುದಿ ಗೋಟ ಮಾಡಿದೀವಿ, ಈಗ ಅದು ಚೆನ್ನಾಗಿದೆ ನಮ್ಮಲ್ಲಿ. ಇದು ಪ್ರಮುಖವಾಗಿ ಅಡಿಕೆ ಬೆಳೆಯನ್ನ ಬೆಳೀತಾ ಇದ್ದೀರಾ, ಮತ್ತೆ ಇದ್ರ ಜೊತೆಗೆ ಮಿಶ್ರ ಬೆಳೆಯಾಗಿ ಏನಾದ್ರು? ಮತ್ತೆ ನಾವು ಮಿಶ್ರ ಬೆಳೆ ಏನು ಬೆಳೀತಾ ಇಲ್ಲ, ಬರೀ ನಾವು ಅಡಿಕೆನೆ ಬೆಳೀತಾರ ಸರ್. ಅಡಿಕೆನೆ? ಅಡಿಕೆನೆ. ಎಷ್ಟು ವರ್ಷದಿಂದ? ನಾವು ಒಂದು 25 ವರ್ಷದಿಂದ ಅಡಿಕೆ ಮಾಡ್ತಿದೀವಿ. ಈ ಒಂದು ಬೆಳೆಯಲ್ಲಿ ತಾವು ಕಂಡುಕೊಂಡಿರೋ ಹಾಗೆ ಇದಕ್ಕೆ ಬರ್ತಕ್ಕಂತ ಸಮಸ್ಯೆ ಏನು ಈ ಒಂದು ಭಾಗದಲ್ಲಿ? ನಮ್ದು ತೀರ್ಥಳ್ಳಿ ಗೋಟಿಗೆ ಸುಳಿ ರೋಗ ಬರ್ತಾ ಇದೆ, ಇಡಗುಮುಂಡಿಗೆ ರೋಗ ಬರ್ತಾ ಇದೆ, ಮತ್ ಲೋಕಲ್ ವೆರೈಟಿಗಾದ್ರೆ ಏನಂತ ಏನ್ ರೋಗ ಕಾಣಲ್ಲ. ಲೋಕಲ್ ವೆರೈಟಿನ ಮಾಡಿದ್ರೆ ಒಳ್ಳೇದು. ಈಗ ಏನು ಬುಕ್ಕಂಬುದಿ ಅಂತ ಹೇಳಿದ್ರೆ ಅದು ಲೋಕಲ್ ವೆರೈಟಿ. ಸೊ ಅದು ಈಗ ಹಾಕಿರೋದು ಅಲ್ವಾ? ಯಾವ ರೀತಿಯಿಂದ ಬರ್ತಾ ಇದೆ? ಅದು ಚೆನ್ನಾಗಿದೆ ಸರ್, ಅದು ಇಳುವರಿ ಚೆನ್ನಾಗಿದೆ, ಅವು ಚೆನ್ನಾಗಿ ಬರ್ತಿದೆ. ಮತ್ತೆ ಅದರ ಒಂದು ನಿರ್ವಹಣೆಗೆ ಬಂದ್ರೆ, ಈಗ ತೀರ್ಥಹಳ್ಳಿ ಸ್ಥಳೀಯ ಒಂದು ತಳಿ ಮತ್ತೆ ಈ ಒಂದು ಬುಕ್ಕಂಬುದಿಯ ಒಂದು ತಳಿಗೆ ಹೋಲಿಸಿದ್ರೆ ಯಾವ್ದು ನಿಮ್ಗೆ ಈಸಿ ಅನಿಸ್ತದೆ, ಮತ್ತೆ ಯಾವ್ದು ನಿಮ್ಗೆ ಇದು ಅನಿಸ್ತದೆ? ಮೇಂಟೆನೆನ್ಸ್ ಎರಡು ಒಂದೇ ಇರುತ್ತೆ ಸರ್. ರೋಗ ಜಾಸ್ತಿ ತೀರ್ಥಳ್ಳಿ ವೆರೈಟಿಗೆ, ರೋಗ ಜಾಸ್ತಿ. ರೋಗ ಜಾಸ್ತಿ ಲೋಕಲ್ ವೆರೈಟಿಗೆ ರೋಗ ಇಲ್ಲ. ರೋಗ ಇಲ್ಲ. ಇದು ಎಷ್ಟು ವರ್ಷ ಆಯ್ತು ಈಗ ಇದು ಪ್ಲಾಂಟೇಷನ್? ಮತ್ತೆ 10 ವರ್ಷ ಆಯ್ತು ಸರ್. ನೆಕ್ಸ್ಟ್ 15 ವರ್ಷಕ್ಕೆ 20 ವರ್ಷಕ್ಕೆ ಹೋಗ್ತಾ ಸ್ಟಾರ್ಟ್ ಆದ ತಕ್ಷಣ ನಾವು ಮತ್ತೆ ರೀಪ್ಲಾಂಟ್ ಮಧ್ಯ ಮಾಡಿದ್ವಿ. ಇದು ಚೆನ್ನಾಗಿ ಬರ್ತಾ ಇದೆ. ಈಗ ಚೆನ್ನಾಗಿ ಬರ್ತಾ ಇದೆ. ಇದ್ರ ಮಧ್ಯದಲ್ಲಿ ಮತ್ತೆ ಅಂತರ್ ಬೆಳೆ ಏನು ತಗೊಳ್ಳಿಲ್ಲ? ಏನು ಮಾಡಿಲ್ಲ. ಪ್ರಮುಖ ಅಡಿಕೆನೆ ಮುಖ್ಯವಾಗಿ ಬೆಳೆ. ಹೌದು, ಅಡಿಕೆನೆ ಮುಖ್ಯ ಮಾಡಿದ್ದು. ಈಗ ಇದರ ಒಂದು ಸಂಸ್ಕರಣೆಗೆ ಬಂದ್ರೆ ಯಾವ ರೀತಿಯಿಂದ ಈಗ ಅಡಿಕೆ ಕೊಯ್ಲು ಆಗ್ಲಿ, ಅದರ ಒಂದು ಸಂಸ್ಕರಣೆ ಬಂದ್ರೆ ಸ್ವಲ್ಪ ಹೇಳ್ತೀರಾ? ಅಡಿಕೆ ಸಂಸ್ಕರಣೆ ನಾವೇ ಮಾಡ್ತೀವಿ ಸರ್. ಜನಗಳು ಇಟ್ಕೊಂಡು ಕೊಯ್ಕೊಂಡು ನಾವೇ ಸುಲ್ದಿ ಜನಗಳ ಹತ್ರ ಸುಲಿಸಿ ನಾವೇ ಬೇಯಿಸಿ ನಾವೇ ಒಣಗಿಸಿ ಅದನ್ನ ರೇಟ್ ಬಂದಾಗ ನಾವೇ ಮಾರ್ತೀವಿ. ಈಗ ಔಷಧಿ ಒಂದು ಸಿಂಪರಣೆಗೆ ಬಂದ್ರೆ ಯಾವ ರೀತಿಯಿಂದ ಏನೇನು ಔಷಧಿಗಳನ್ನ ತಾವು ಉಪಯೋಗಿಸ್ತೀರಾ, ರಾಸಾಯನಿಕ ಆಗಲಿ ಮತ್ತೆ ಸಾವಯವ ಕ್ರಮದಲ್ಲಿ? ರಾಸಾಯನಿಕ ಉಪಯೋಗಿಸೋದು, ಅದನ್ನ ತೋಟಗಾರಿಕೆ ಇಲಾಖೆ ಏನು ನಮಗೆ ರೆಫರ್ ಮಾಡ್ತಾರೆ ಅದನ್ನ ತಂದು ಸ್ಪ್ರೇ ಮಾಡ್ತೀವಿ ಸರ್. ಅವ್ರಿಗೆ ತೋರಿಸ್ತೀರಾ ನೀವು ಈ ತೋಟದಕ್ಕೆ ಕರ್ಸ್ಕೊಂಡ್ ಬಂದು ತೋರಿಸ್ತೀರಾ ಹೇಗೆ, ಎಲ್ಲ ನೀವೇ ಇಲ್ಲಿಂದ ಸ್ಯಾಂಪಲ್ ತಗೊಂಡ್ ಹೋಗಿ ಅವ್ರಿಗೆ? ನಾವು ಫೋಟೋ ತಗೊಂಡು ತೋರಿಸ್ತೀರಾ, ಅವ್ರು ಬರ್ಕೊಡ್ತಾರೆ ಸರ್. ಏನಂತ ಕೆಲವೊಂದ್ಸರಿ ಮೇಜರ್ ಏನಾರ ಸಮಸ್ಯೆ ಇದ್ರೆ ಬಂದು ನೋಡ್ತಾರೆ, ಅವ್ರು ಬಂದು ನೋಡಿ ಬರ್ಕೊಡ್ತಾರೆ. ಅಂದ್ರೆ ಜಾಸ್ತಿ ಏನೋ ಹೆಚ್ಚಿನ ಒಂದು ಪ್ರಾಬ್ಲಮ್ ಇದ್ರೆ ಅವರೇ ಬರ್ತಾರೆ? ಅವರೇ ಬರ್ತಾರೆ. ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಇಲಾಖೆಯಿಂದ ಯಾವ ರೀತಿಯಿಂದ ಸಹಕಾರ ಸಿಕ್ಕಿದೆ ನಿಮ್ಗೆ ನಿಮ್ಮ ಬೆಳೆಯ ಒಂದು ನಿರ್ವಹಣೆಗೆ? ನಮಗೆ ಸ್ಪ್ರೇಯರ್ ಬೇಕು ಅಂದ್ರೆ ಸಬ್ಸಿಡಿ ಕೊಟ್ಟಿದ್ದಾರೆ, ದೋಟಿಗೆ ಸಬ್ಸಿಡಿ ಕೊಟ್ಟಿದ್ದಾರೆ, ಹಂಗೇನಾದ್ರೆ ಇದ್ರೆ ನಮಗೆ ಸಬ್ಸಿಡಿ ಕೊಡ್ತಾರೆ ಸರ್. ಕೊಡ್ತಾರೆ? ಕೊಡ್ತಾರೆ. ನೀವು ಕೇಳಿದಾಗ ಕೊಟ್ಟಿದ್ದಾರೆ? ನಮಗೆ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಒಂದು ಆಳುಗಳ ನಿರ್ವಹಣೆಗೆ ಬಂದ್ರೆ ಮಷಿನರಿಯಿಂದ ಈಗ ಇತ್ತೀಚಿನ ಒಂದು ದಿನಗಳಲ್ಲಿ ಜಾಸ್ತಿ ಮಷಿನರಿನೇ ಉಪಯೋಗಿಸ್ತಾ ಇರೋದು, ತಾವು ಯಾವ ರೀತಿಯಿಂದ? ನಾವು ಮಿಷಿನ್ ಇದೆ ಸರ್, ನಾವು ಜನಗಳ ತಗೋ ಸುರಿಸ್ತೀವಿ, ಎರಡು ಮಾಡ್ತೀವಿ. ಎರಡು ಇದಾವೆ? ಎರಡು ಇದೆ. ಜನಗಳು ಅಂತಂದ್ರೆ ಈಗ ಜನಗಳ ಲಭ್ಯತೆಗೆ ಬಂದ್ರೆ ಹೇಗೆ ಸರ್? ಈ ಸುತ್ತಮುತ್ತಲಿನ ಹಳ್ಳಿ ಸುತ್ತಮುತ್ತಲಿನ ಒಂದು ಪ್ರದೇಶದಲ್ಲಿ ಸ್ವಲ್ಪ ಕೂಲಿ ಆಳುಗಳು ಸಿಗೋದು ಕಷ್ಟ ಅಂತ ಹೇಳ್ಬೋದು ಅಲ್ವಾ? ಸಮಸ್ಯೆ ಇದೆ ಅದು. ಆದ್ರೆ ಮಿಷಿನರಿ ಸ್ವಲ್ಪ ಉಪಯೋಗಿಸಿ ಮಾಡ್ತೀವಿ ಸರ್. ಮಿಷಿನರಿಸ್ ಅಂದ್ರೆ ಯಾವ್ದ್ಯಾವ್ದು? ಸುಲಿಗೆ ಯಂತ್ರ ಮಿಷಿನ್, ಮತ್ತೆ ಗೊರ್ಗ್ಲೂ ಮಿಷನ್ ಎಲ್ಲ ಇದೆ, ಅದನ್ನೆಲ್ಲ ಮಾಡ್ತೀವಿ ಸರ್. ಕಟಾವಿಗೆ ಬಂದ್ರೆ ಕಟಾವಿಂದ ಯಾವ ರೀತಿ? ಜನಗಳೇ ಕಟಾವೆಲ್ಲ, ಜನಗಳೇ ಮಾಡ್ಬೇಕು, ಅದಕ್ಕೇನು ಮಿಷಿನರಿ ಇಲ್ಲ ಸರ್. ಅದಕ್ಕೆ ಯಾವ್ದು ದೋಟಿ? ದೋಟಿಯಿಂದ ಕೊಯ್ಕೊಂಡು ಜನನೇ ಮಾಡ್ಬೇಕು, ಜನಗಳೇ ಕೊಯ್ಯೋದು. ಜನಗಳೇ ಕೊಯ್ಯೋದು. ಹೌದು. ಇದು ನಿಮ್ಗೆ ಜನಗಳು ಯಾವ ಒಂದು ಸಮಯದಲ್ಲಿ ಜಾಸ್ತಿ ಬೇಕಾಗ್ತಾರೆ? ಈಗ ನಾವು ಹೇಳ್ಬೇಕಂದ್ರೆ ಪ್ಲಾಂಟೇಶನ್ ಅಂದ್ರೆ ಈ ನಾಟಿ ಮಾಡ್ಬೇಕಾದ್ರೆ, ಆಮೇಲೆ ಕಟಾವು ಮಾಡ್ಬೇಕಾದ್ರೆ, ಸಂಸ್ಕರಣೆ ಈ ಒಂದು ಸಂದರ್ಭದಲ್ಲಿ ಜಾಸ್ತಿ ಬೇಕಾಗ್ತಾರೆ. ತಮ್ಮ ಒಂದು ಅನುಭವದಲ್ಲಿ ಯಾವ ಒಂದು ಸಮಯದಲ್ಲಿ ಜಾಸ್ತಿ ಬೇಕಾಗ್ತಾರೆ? ಕಟಾವು ಮಾಡೋ ಟೈಮ್ಗೆ ಜಾಸ್ತಿ ಇದೆ ಸರ್. ಅದು ಕಟಾವು ಟೈಮಲ್ಲಿ? ಕಟಾವು ಟೈಮ್ಗೆ ಜಾಸ್ತಿ ಜನ ಬೇಕಾಗುತ್ತೆ. ಆಮೇಲೆ ಮತ್ತೇನ ಅಂತ ನೆಡ್ಬೇಕಾರೆಲ್ಲ ಅದೆಲ್ಲ ಏನ ಅಷ್ಟು ಜನ ಬೇಡ. ಅದು ಮೇಂಟೆನೆನ್ಸ್ ಎಲ್ಲ ಸಣ್ಣ ಪುಟ್ಟ ಎಲ್ಲ ಮಾರ್ಕ್ ಮನೆಯವ್ರೆ ಯಾವ್ದಿದ್ರೆ ಮಾಡ್ಬೋದು ಸರ್. ಈಗ ಪ್ರತಿಯೊಬ್ರು ಅಡಿಕೆ ಬೆಳೆನೇ ಬೆಳ್ಕೊಂತ ಹೋದ್ರೆ ಮುಂದಿನ ದಿನಗಳಲ್ಲಿ ಏನ್ ಆಗ್ಬಹುದು ಅಂತ ಹೇಳ್ತೀರಾ? ಏನಾಗಲ್ಲ ಸರ್, ಇಲ್ಲಿ ನಮ್ಮಲ್ಲೇ ಜಾಸ್ತಿ ಅಡಿಕೆ ಬೆಳೆದ್ರೆ ಬೇರೆ ದೇಶಕ್ಕೆ ಕಳಿಸ್ತಾರೆ, ಇಲ್ಲಿ ಜಾಸ್ತಿ ಆದ್ರೆ ಬೇರೆ ದೇಶಕ್ಕೆ ಕಳಿಸ್ತಾರೆ, ಇಲ್ಲ ಕಮ್ಮಿ ಇದ್ರೆ ಬೇರೆ ದೇಶ ತರ್ಸ್ಕೊಂತಾರೆ, ಈಗ ತರ್ಸ್ಕೊಂತಾರೆ ಕಮ್ಮಿ ಆಗುತ್ತೆ ಬೇರೆ ದೇಶಕ್ಕೆ ಕಳಿಸ್ತಾರೆ. ಏನ್ ಸಮಸ್ಯೆ ಆಗ್ಲಾರ ಸರ್, ಏನ್ ಅವರೇಜ್ ಒಂದು 35-40 ಸರ್ಕ್ ನಿಲ್ತು, ಏನ್ ತೊಂದರೆ ಆಗಲ್ಲ. ಆಮೇಲೆ ಮಧ್ಯಂತರ ಬೆಳೆಯಾಗಿ ಅಂತರ್ ಬೆಳೆಯಾಗಿ ಯಾಕೆ ಬೇರೆ ಬೆಳೆನ ನೀವು ಬೆಳ್ಕೊಂಡಿಲ್ಲ? ನಮ್ ಈ ವೆದರ್ಗೆ ಅಡ್ಜಸ್ಟ್ ಆಗಲ್ಲ ಸರ್, ಬೇರೆ ಬೆಳೆ ಅಡ್ಜಸ್ಟ್ ಆಗ್ತಾ ಇಲ್ಲ ನಮಗೆ. ನೀವು ಇದು ತಜ್ಞರಿಂದ ಏನಾದ್ರು ಕೇಳಿದಿರಾ? ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬಹುದು, ಇಲ್ಲ ತೋಟಗಾರಿಕೆ ವಿಭಾಗದಲ್ಲಿ ಆಗಿರ್ಬಹುದು, ಕೃಷಿ ಇಲಾಖೆಯಲ್ಲಿ ಆಗಿರ್ಬಹುದು, ಇದ್ರ ಬಗ್ಗೆ ಏನಾದ್ರೂ ಅವ್ರಿಗೆ ತಂದು ತೋರಿಸಿ ಇದು ನಾವು ಬೆಳಿಬಹುದಾ ಸರ್ ಅಂತ ಏನಾದ್ರು ಕೇಳಿದ್ರೆ? ಏಲಕ್ಕಿ ಮೆಣಸು ಹಾಕ್ಬೋದು ಅಂತಾರೆ, ನಮ್ಮಲ್ಲಿ ಅದು ಅಡ್ಜಸ್ಟ್ ಆಗಿಲ್ಲ. ನಾವಿನ್ನೂ ಅದನ್ನ ಟ್ರೈ ಮಾಡಿಲ್ಲ ಸರ್, ಅದು ಮಾಡಿಲ್ಲ. ಲೇಬರ್ ಪ್ರಾಬ್ಲಮ್ ಅವೆಲ್ಲ ಸಮಸ್ಯೆ ಬರ್ತವೆ ಅಂತ ನಾವು ಅದನ್ನೇನು ಮಾಡಿಲ್ಲ. ನಾವು ಅಡಿಕೆನೆ ಮೇಂಟೈನ್ ಮಾಡ್ತಿದೀವಿ. ಅಡಿಕೆನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಆಮೇಲೆ ನೀರಿನ ಒಂದು ನಿರ್ವಹಣೆಗೆ ಬಂದ್ರೆ ಇದು ಕಾಲುವೆ ಮುಖಾಂತರ ಬಿಡ್ತಿರೋ ಇಲ್ಲ ಯಾವ ರೀತಿಯಿಂದ? ಇದಕ್ಕೆ ಈ ಫ್ಲಾಟ್ ಕಾಲುವೆ ಮುಖಾಂತರ ಬಿಡೋದು ಸರ್. ಅದು ಕೆಲವೊಂದು ನೀರು ಬೋರ್ವೆಲ್ ಇದೆ, ಚಾನಲ್ ಮಾಡ್ಕೊಂಡಿದ್ದೀವಿ, ಡ್ರಿಪ್ ಪುಟ್ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೀವಿ. ಮತ್ತೆ ಈಗ ಮಣ್ಣಿನ ಒಂದು ನಿರ್ವಹಣೆಗೆ ಬಂದ್ರೆ ಈ ಪ್ರತಿ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೊಂದ್ಸಲ ಆದ್ರೂ ಮಣ್ಣಿನ ಒಂದು ಪರೀಕ್ಷೆ ಮಾಡ್ಬೇಕಂತ ಹೇಳ್ತಾರೆ, ತಾವು ಮಾಡ್ಸಿದ್ವಿ ಸರ್. ಇದು ಓದಿಗೆ ಒಂದು ಆರು ತಿಂಗಳ ಮಾಡಿಸಿದ್ವಿ. ಇದಕ್ಕೆ ಎನ್ ಪಿ ಕೆ ಸ್ವಲ್ಪ ಕಮ್ಮಿ ಆಗಿತ್ತು, ಹಾಕ್ರಿ ಅಂತ ಹೇಳಿ ಜಾಸ್ತಿ ಹಾಕ್ರಿ ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡಿದೀವಿ. ಈಗ ಈ ಸಲ ಜಾಸ್ತಿ ಮಾಡಿದ್ವಿ. ರಾಸಾಯನಿಕನೇ ತಾವು ಬಳಸ್ತಾ ಇದ್ದೀರಾ? ರಾಸಾಯನಿಕ ಜಾಸ್ತಿ ಮಾಡ್ತಾರ ನಾವು. ಅದ್ರ ಜೊತೆಗೆ ದನಿ ಗೊಬ್ಬರ ಕುರಿ ಗೊಬ್ಬರ ಸ್ವಲ್ಪ ಹಾಕ್ತಿವಿ, ರಾಸಾಯನಿಕನೂ ಹಾಕ್ತಿವಿ. ದನ ಗೊಬ್ಬರ ಅಂತಂದ್ರೆ ಈಗ ಮನೆಯಲ್ಲಿ ರಾಸುಗಳು ಇದಾವ? ರಾಸುಗಳು ಇಲ್ಲ, ಕೊಂದ್ಕೊಂಡು ಸರ್, ಕೊಂಡ್ಕೊಂಡು ಕೊಂಡ್ಕೊಂಡು ಹಾಕೋದು. ಕುರಿ ಗೊಬ್ಬರ ಇದು ಕೂಡ ಹೊರಗಿಂದನೆ ತಂದು ಹೊರಗಿಂದ ಅಂತಂದ್ರೆ ಇದು ಯಾವ ರೀತಿಯಿಂದ ಕೊಡ್ತಾರೆ? ಟ್ರ್ಯಾಕ್ಟರ್ ಲೆಕ್ಕನೋ ಇಲ್ಲ ಟನ್ ಅಥವಾ ಚೀಲ ಲೆಕ್ಕ ಕೊಡ್ತಾರೆ ಸರ್? ಈಗ ಚೀಲಕ್ಕೆ ಎಷ್ಟು ಅಂತ, 200 ರೂಪಾಯಿ ಒಂದ್ ಚೀಲ, ಒಂದ್ 3 ಪುಟ್ಟಿ ಬರುತ್ತೆ, ಅದನ್ನ ನೋಡಿ ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನ ಹಾಕ್ತಿವಿ. ಇದನ್ನ ಹಾಕ್ಬೇಕಾದ್ರೆ ಈಗ ನಾವೇನ್ ಹೇಳ್ತೀವಿ ಅದಕ್ಕೆ, ಕೆಲವೊಂದು ನಮ್ಮ ವಿಜ್ಞಾನಿಗಳು ಹೇಳ್ತಾರೆ ಮೈಕ್ರೋಬ್ಸ್ ಅಂತಂದ್ರೆ ಏನ್ ಹೇಳ್ತೀವಿ ನಾವು, ಟ್ರೈಕೋಡರ್ಮಾ ಅಂತದ್ದು, ಸುಡಮೊನಸ್, ಉಪಯುಕ್ತ ಶಿಲೀಂಧ್ರಗಳನ್ನ ಅದನ್ನ ಬೆರೆಸ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ಬೇಕಂತಾರೆ. ತಾವು ನಾವಿಲ್ಲ ಸರ್, ಹಂಗೆ ಡೈರೆಕ್ಟ್ ಹಾಕ್ತಿದೀವಿ. ಡೈರೆಕ್ಟ್ ಆಗ್ತದೆ? ಅದೇ ಯಾವುದು ನೀವು ಇಲ್ಲ, ಜಿಂಕ್ ಬೋರನ್ನು ಆಮೇಲೆ ನಾವು ಅದನ್ನ ಕೊಡ್ತೀವಿ, ಸಪರೇಟ್ ಕೊಡ್ತೀವಿ. ಸೋಡಾಮನಸ್ ಏನೇನು ಮಿಕ್ಸ್ ಮಾಡಿಲ್ಲ ನಾವು, ತಂದು ಹಂಗೆ ಡೈರೆಕ್ಟ್ ಹಾಕ್ತದೀವಿ. ಆಮೇಲೆ ಈಗ ಕೃಷಿ ಮೇಳ ಆಗ್ಲಿ ಮತ್ತೆ ಕೃಷಿ ಮಾಹಿತಿಗೋಸ್ಕರ ವಿಶ್ವವಿದ್ಯಾಲಯಕ್ಕೆ ತಾವು ಭೇಟಿ ನೀಡಿದಿರಾ? ಹೋಗ್ತಾ ಇರ್ತೀವಿ. ಯಾವಾಗ ಇದ್ದ ಕೃಷಿ ಮೇಳ ಇದ್ದ ಶಿವಮೊಗ್ಗದಾಗ ಇದ್ದಾಗ ಹೋಗ್ತಾ ಇರ್ತೀವಿ, ತೋಟಗಾರಿಕೆ ಹೋಗ್ತಾ ಇರ್ತೀವಿ, ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇರ್ತೀವಿ. ಏನಾದ್ರೂ ಮಾಹಿತಿ ಬೇಕಂದ್ರೆ ಹೇಳ್ತಾರೆ ಸರ್? ಹೇಳ್ತಾರೆ. ಮತ್ತೆ ಇಲ್ಲಿಗೆ ಅವರು ಜಾಸ್ತಿ ಒಂದು ಸಮಸ್ಯೆ ಇದ್ದಾಗ ಬರ್ತಾರೆ, ಈ ತೋಟಕ್ಕೆ ಕೂಡ ಬರ್ತಾರೆ, ಕರೆದ್ರೆ ಬರ್ತಾರೆ ಸರ್. ಅಂತ ಮೇಜರ್ ಸಮಸ್ಯೆ ಇದ್ದಾಗ ಕರೆದ್ರೆ ಬರ್ತಾರೆ. ಜೊತೆಗೆ ಈಗ ಸುತ್ತಮುತ್ತ ಅಂತೂ ತಾವು ಬೇಲಿ ಮಾಡ್ಕೊಂಡಿದ್ದೀರಾ, ಈ ಒಂದು ಕಾಡು ಪ್ರಾಣಿಗಳ ಒಂದು ಉಪಟಳಕ್ಕೆ ಬಂದ್ರೆ ಆ ತರದ ಏನಾದ್ರು ಸಮಸ್ಯೆ ಇದೆ? ನಮಗೆ ಯಾವ್ದು ಸರ್ ಅದು ಇಲ್ಲ, ಪಕ್ಕದಲ್ಲಿ ನಮ್ದಲ್ಲಿ ಕಾಡು ಇಲ್ಲ, ಹಂಗ ಯಾವ ಸಮಸ್ಯೆ ಇಲ್ಲ ನಮಗೆ, ಯಾವ್ದೊಂದು ಸಮಸ್ಯೆ ಆಗಿಲ್ಲ. ಜೊತೆಗೆ ಈಗ ಏನ್ ಹೇಳ್ತೀವಿ ನಾವು, ಸ್ನೇಲ್ಸ್ ಅಂತ ಹೇಳ್ತಾರೆ ನೋಡಿ, ಬಸವನ ಹುಳದ ಅದು ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರು. ಸೊ ನಿಮಗೆ? ನಮಗೂ ಸ್ವಲ್ಪ ಇದೆ ಸರ್, ಅದು ಸ್ಪ್ರೇ ಕೊಟ್ರೆ ಕಂಟ್ರೋಲ್ ಆಗುತ್ತೆ. ಸ್ಪ್ರೇ ಕೊಟ್ರೆ ಅಂದ್ರೆ ಮಳೆಗಾಲದಲ್ಲಿ ಸ್ಪ್ರೇ ಕೊಡ್ಬೇಕು ಸರ್, ಅದಕ್ಕೆ ಸ್ಪ್ರೇ ಕೊಟ್ರೆ ಕಂಟ್ರೋಲ್ ಆಗುತ್ತೆ. ಡ್ರೈನೇಜ್ ಎಲ್ಲ ಇರೋದ್ರಿಂದ ಅದೇನಂತ ಇಲ್ಲ, ಅದು ಡ್ರೈನೇಜ್ ಇರೋದ್ರಿಂದ ಸಮಸ್ಯೆ ಆಗಿಲ್ಲ. ಇದ್ರ ಜೊತೆಗೆ ಈಗ ಸುತ್ತಮುತ್ತ ತೆಂಗಿನ ಸಸಿಗಳು ಕೂಡ ನಮ್ದು ಇದು ಸಪರೇಟ್ ಪ್ಲಾಟ್ ಮಾಡಿದ್ವಿ, ಬೇರೆ ಕಡೆ ತೆಂಗು ಗಿಡ ಇದೆ, ಅದು ಸಪರೇಟ್ ಸಪರೇಟ್ ಇದೆ. ಬದುಗಳಲ್ಲಿ ಏನಿಲ್ಲ? ಇಲ್ಲ ಇಲ್ಲ ಇಲ್ಲ, ಜಮೀನಲ್ಲೇ, ಜಮೀನಲ್ಲಿ ಮುಖ್ಯ ಜಮೀನಲ್ಲೇ ಬೆಳೆದಿದ್ವಿ. ಎಷ್ಟು ಎಕರೆಯಲ್ಲಿ ಅದು? 3 ಎಕರೆ ಮಾಡಿದ್ವಿ. ಅಡಿಕೆ? ಅಡಿಕೆ ಒಂದು 5-6 ಎಕರೆ ಮಾಡಿದ್ವಿ. 5-6 ಎಕರೆ. ಅದು ಯಾವ ಒಂದು ತಳಿ? ಈಗ ತೆಂಗು ಹೇಳ್ತಾ ಇದ್ದೀರಾ, ತೆಂಗು ಹಳೆ ತೋಟ ನಮ್ಮ ಅಜ್ಜಾರ್ ಮಾಡಿದ ತೋಟ ಸರ್, ಅವಾಗಿಂದ ಅವಾಗಿಂದ 40 ವರ್ಷದ ತೋಟ. ಅದು ಲೋಕಲ್ ವೆರೈಟಿ, ಲೋಕಲ್ ವೆರೈಟಿ. ಆಮೇಲೆ ಇಳುವರಿ ಒಂದು ಪ್ರಮಾಣದಲ್ಲಿ ಯಾವ ರೀತಿಯಿಂದ ಇದೆ ಸರ್? ಇಳುವರಿ ಚೆನ್ನಾಗಿದೆ ಸರ್, ಅದು ಲೋಕಲ್ ವೆರೈಟಿ ಇರೋದ್ರೆ ಚೆನ್ನಾಗಿದೆ. ಅದಕ್ಕೆ ರೋಗ ಏನಿಲ್ಲ, ಏನು ಈ ನುಸಿ ಬಂದಿತ್ತಲ್ಲ ಒಂದ್, ಅವಾಗೆಲ್ಲ ಏನಿಲ್ಲ ಸರ್, ನಿಮಗೆ ಬರಲಿಲ್ಲ ಅಂತ? ಇಲ್ಲ, ಅಂತ ರೋಗ ಏನಿಲ್ಲ, ಮತ್ತೆ ಹೋಯ್ತದ. ಅಂದ್ರೆ ನೀವೇನಾದ್ರು ಅದಕ್ಕೆ ನಿರ್ವಹಣೆ ಕ್ರಮವಾಗಿ ಏನಾದ್ರು ಮಾಡಿದಿರಿ? ನಿರ್ವಹಣೆ ಏನ್ ಮಾಡಿಲ್ಲ ಸರ್, ಅದಕ್ಕೆ ಆಟೋಮೆಟಿಕ್ ನ್ಯಾಚುರಲ್ ಬಂತು, ಹೋಯ್ತು. ಬೇರೆ ಏನು ಕ್ರಮ ತಗೊಂಡಿಲ್ಲ? ಯಾಕಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ಅದು ದೇಶವ್ಯಾಪಿನೇ ಹಡ್ಕೊಂಡ್ ಬಿಟ್ಟಿತ್ತು ಆ ನುಸಿ ಒಂದು ಇದೆ ನೋಡಿ. ಆ ಒಂದು ಸಮಯದಲ್ಲಿ ಸುಮಾರು ಸರ್ಕಾರದಿಂದ ಅನೇಕ ಯೋಜನೆಗಳು ತಂದ್ರು, ಅದನ್ನ ಪ್ರಯತ್ನ ಮಾಡಿದ್ರು. ಈ ತಿಪ್ಟೂರು ಅರಸೀಕೆರೆ ಭಾಗದಲ್ಲಿ ತೋಟನೇ ನಾಶ ಆಗಿರುವ ಒಂದು ಉದಾಹರಣೆಗಳು ಇತ್ತು ಅವಾಗ. ಈಗ ಅದು ಸರಿ ಹೋಗಿದೆ. ಈಗ ಸರ್ಕಾರದವರು ಮುತುವರ್ಜಿ ವಹಿಸಿ ಅದನ್ನ ಸಂಶೋಧನೆ ಮಾಡಿ ಸಂಸ್ಕರಣೆ ನೀವೇ ಮಾಡ್ತೀರಾ, ಆಮೇಲೆ ಬೆಳೆ ಕೂಡ ನೀವೇ ಮಾಡ್ತೀರಾ, ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ ಹೇಗೆ, ಎಲ್ಲಿ ಮಾರಾಟ ಮಾಡ್ತೀರಾ? ಮಾರುಕಟ್ಟೆ ನಾವು ಇಲ್ಲೇ ಲೋಕಲ್ ಅಲ್ಲಿ ಬಂದು ವ್ಯಾಪಾರದಾರ್ ಬಂದು ತಗೊಂಡು ಹೋಗ್ತಾರೆ, ಇಲ್ಲ ಕೆಲವೊಂದ್ಸರಿ ಮಂಡಿಗೆ ತಗೊಂಡೋಗಿ ಅಲ್ಲಿ ಮಾರ್ಕೆಟ್ ಬಿಡ್ತೀವಿ. ಮಂಡಿ ಅಂದ್ರೆ ಭದ್ರಾವತಿ ಈಗ ಇಲ್ಲ ಶಿವಮೊಗ್ಗ? ಶಿವಮೊಗ್ಗ ಮಂಡಿ ಮಾಡ್ತೀವಿ, ಬಿಡ್ತೀವಿ ಸರ್. ಭದ್ರಾವತಿ ಮುಖ್ಯ ಮಾರುಕಟ್ಟೆ ಇಲ್ಲ ಅಂತ ಹೇಳ್ತೀರಾ? ಇಲ್ಲ, ಇದೆ ಮುಖ್ಯ ಮಾರುಕಟ್ಟೆ ಇದೆ, ನಾವು ಆದ್ರೂ ಶಿವಮೊಗ್ಗ ಮಂಡಿಗೆ ತಗೊಂಡು ಬಿಡ್ತೀವಿ. ಮ್ಯಾಮ್ಕೋಸ್ಗೆ? ಮ್ಯಾಮ್ಕೋಸ್ಗೂ ಬಿಡ್ತೀವಿ. ಅಲ್ಲಿಗೂ ಬಿಡ್ತೀರಾ? ಹಾ. ಮ್ಯಾಮ್ಕೋಸ್ ನ ಏನು ಒಂದು ನಿಮಗೆ ಇದು ಆಗಿದೆ, ಮ್ಯಾಮ್ಕೋಸ್ ಇಂದ ಏನು ಅಡಿಕೆ, ಯಾಕಂದ್ರೆ ಅದು ಇರೋದೇ ಅಡಿಕೆ ಬೆಳೆಗಾರರ ಒಂದು ಅಭಿವೃದ್ಧಿಗಾಗಿ, ಅಡಿಕೆ ಬೆಳೆಗಾರರ ಒಂದು ಆಗು ಹೋಗುಗಳ ಬಗ್ಗೆ ನೋಡ್ಕೊಳ್ಳತಕ್ಕಂತ ಸಂಸ್ಥೆ ಅದು. ಸೊ ತಮ್ಗೆ ಇದು ಯಾವ ರೀತಿಯಿಂದ? ನಾವೇನು ಅಲ್ಲೇನು ಜಾಸ್ತಿ ವ್ಯವಹಾರ ಮಾಡಿಲ್ಲ ಸರ್, ನಾವೆಲ್ಲ ಲೋಕಲ್ ಆಗಿ ಬಿಡೋದ್ರಿಂದ ಅಲ್ಲೇನು ಜಾಸ್ತಿ ಬೆನಿಫಿಟ್ ಏನು ತಗೊಂಡಿಲ್ಲ ನಾವು. ತುರ್ತಾಗಿ ಈಗ ತಮ್ಗೆ ಬೇಕಂತಂತ ಹೇಳಿದ್ರೆ ಹಣಕಾಸಿನ ಒಂದು ವ್ಯವಸ್ಥೆ ಯಾವ ರೀತಿಯಿಂದ ಸರಿದೂಗಿಸ್ಕೊಳ್ತೀರಿ, ನಿಮ್ಮ ಸಂಬಂಧಿಕರ ಹತ್ರನೋ ಅಥವಾ ನಿಮ್ಮ ಒಂದು ಸ್ನೇಹಿತರ ಒಂದು ಬಳಗದಲ್ಲೋ ಅಥವಾ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರೈತರಿಂದ ಯಾವ ರೀತಿಯಿಂದ ಸ್ನೇಹಿತರಿಂದ ಅಕ್ಕಪಕ್ಕ ಜನಗಳಿಂದ ಏನಾದ್ರು ವ್ಯವಸ್ಥೆ ಮಾಡ್ಕೊಂತೀವಿ ಸರ್. ಬೇಕಾದಾಗ ಒಟ್ಟಾರೆಯಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು ಅಡಿಕೆ ಕೃಷಿಯ ಕುರಿತು? ಅಡಿಕೆ ಕೃಷಿ ಸ್ವಲ್ಪ ಉತ್ತಮ ಸರ್, ಬೇರೆ ಬೆಳೆಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ದುಡ್ಡು ಚೆನ್ನಾಗಿ ಆಗುತ್ತೆ. ಇದರಲ್ಲಿ ಮೇಂಟೆನೆನ್ಸ್ ಕ್ಲೀನ್ ನೋಡ್ಕೊಂಡು ಗೊಬ್ಬರ ಔಷಧಿ ನೋಡ್ಕೊಂಡು ಮಾಡಿದ್ರೆ ಉತ್ತಮ ಜೀವನ ನಡೆಸಬಹುದು. ಈ ಸಲ ಈ ಬಾರಿ ಅಡಿಕೆಗಿಂತ ಸ್ವಲ್ಪ ಮಳೆ ಜಾಸ್ತಿ ಆಗಿತ್ತು, ಅದು ನಿಮ್ಗೆ ಯಾವ ರೀತಿಯಿಂದ ಪರಿಣಾಮ ಬೀರಿದೆ ಸರ್? ಸ್ವಲ್ಪ ಕೊಳೆ ರೋಗ ಬಂತು, ಇಳುವರಿ ಕಮ್ಮಿ ಆಯ್ತು, ಆದ್ರಿಂದ ಸ್ಪ್ರೇ ಕೊಟ್ಟರೆ ಅನುಕೂಲ ಆಗುತ್ತೆ ಸರ್. ಇಳುವರಿ ಕಡಿಮೆ ಆಯ್ತು ಅಂತ ಹೇಳ್ತೀರಾ? ಕಡಿಮೆ ಆಯ್ತು, ಕಡಿಮೆ ಆಗಿದೆ. ಆ ಸಮಯದಲ್ಲಿ ನೀವು ಏನು ಮುಂಜಾಗ್ರತಾ ಕ್ರಮ ವಹಿಸಿಕೊಂಡಿದ್ರಿ? ಸ್ಪ್ರೇ ಕೊಟ್ಟಿದ್ದೀವಿ ಸರ್, ಸ್ಪ್ರೇ ಕೊಡಬೇಕು, ಅವಾಗ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಮಳೆಗಾಲದಲ್ಲಿ. ಮತ್ತೆ ಈಗ ಅದಾದ್ಮೇಲೆ ಈಗ ಚೇತರಿಸಿಕೊಂಡಿದೀಯಾ ಅದು? ಈಗ ಪರವಾಗಿಲ್ಲ ಸರ್, ಮಳೆ ಕಮ್ಮಿ ಚೇತರಿಸ್ಕೊತೆ ಮತ್ತೆ ಸ್ಪ್ರೇ ಕೊಡ್ತಾ ಇರ್ಬೇಕು ಅದಕ್ಕೆ. ಮತ್ತೆ ಸ್ಪ್ರೇ ಕೊಡ್ತಾ ಇರ್ಬೇಕು. ಹೌದು. ಒಟ್ಟಾರೆ ಈಗ ಖರ್ಚು ಎಲ್ಲ ಹೋಗ್ಬಿಟ್ಟು ನನಗೆ ಒಂದು ಲಾಭ ಆಯ್ತು, ಇದರಲ್ಲಿ ನನಗೆ ಒಂದು ಸಂತೃಪ್ತಿ ಸಿಕ್ತು ಅಂತಂದಕ್ಕೆ ಏನ್ ಹೇಳ್ತೀರಾ? ಹೌದು ಸರ್, ಸಿಕ್ಕಿದೆ ಸರ್. ಅದು ಆಸಕ್ತಿಯಿಂದ ತೋಟ ಮೇಂಟೈನ್ ಮಾಡಿ ಒಳ್ಳೆ ರೀತಿ ಮೇಂಟೈನ್ ಮಾಡಿ ಒಳ್ಳೆ ಫಸಲು ಬಂದ್ರೆ ಒಳ್ಳೆ ರೀತಿ ಆಗುತ್ತೆ ಸರ್. ಎಷ್ಟು ಖರ್ಚು ಬರುತ್ತೆ ಅಂತ ಹೇಳ್ತೀರಾ ಒಂದ್ ಎಕರೆಗೆ? ಒಂದ್ ಈಗ ಹೊಸ ರೈತ ಅಂತ ತಿಳ್ಕೊಳ್ಳಿ, ಯಾರೋ ಒಬ್ರು ಅಡಿಕೆ ಮಾಡ್ಬೇಕು ಅಂತ ಹೇಳ್ತಾರೆ, ಅವರಿಗೆ ನೀವು ಏನ್ ಹೇಳ್ತೀರಾ? ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಮತ್ತೆ ಅದರಿಂದ ನಮ್ಗೆ ಏನು ಒಂದು ಆದಾಯ ಬರುತ್ತೆ ಅಂತ ಹೇಳ್ತೀರಾ? ಸರ್, ಅದು 5 ವರ್ಷ ಮೇಂಟೈನ್ ಮಾಡ್ಬೇಕು, 5 ವರ್ಷ ಫಸಲು ಬರಕ್ 5-6 ವರ್ಷ ಬೇಕು. ವರ್ಷ ಒಂದ್ 50,000 ಖರ್ಚು ಮಾಡಿದ್ರೆ ಒಂದ್ 5-6 ವರ್ಷಕ್ಕೆ ಫಸಲು ಬರುತ್ತೆ. ಒಂದ್ 50,000 ಖರ್ಚು ಮಾಡ್ಬೇಕು ಸರ್ ಒಂದ್ ಎಕರೆಗೆ. ವರ್ಷಕ್ಕೆ ಮೊದಲು ನಾವು ಅದನ್ನ ಖರ್ಚು ಮಾಡ್ಬೇಕು, ಖರ್ಚು ಮಾಡ್ಬೇಕು, 5-6 ವರ್ಷ ಮೇಂಟೈನ್ ಮಾಡ್ಬೇಕು ಅದನ್ನ. ಫಸಲು ಬರಕ್ 5-6 ವರ್ಷ ಬೇಕು, 5-6 ವರ್ಷ ಮೇಂಟೈನ್ ಮಾಡ್ಬೇಕು. 5-6 ವರ್ಷ ಆದ್ಮೇಲೆ ದಿನಗಳಲ್ಲಿ ಆದಾಯ ಬರುತ್ತೆ. ಧನ್ಯವಾದ. ಇದುವರೆಗೆ ತಾವು ತಮ್ಮ ಒಂದು ಅಡಿಕೆ ಕೃಷಿಯ ಒಂದು ಮಾಹಿತಿಯನ್ನ ಸಂದರ್ಶನ ರೂಪದಲ್ಲಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಮೂಲಕ ತಾವು ತಿಳಿಸಿಕೊಟ್ಟಿದ್ದೀರಾ. ಇನ್ನೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ನಮಸ್ಕಾರ ಹಾಗೂ ಧನ್ಯವಾದ ಸರ್. ನಮಸ್ತೆ, ಧನ್ಯವಾದ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ: 9481527600. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಅಡಿಕೆ ಕೃಷಿ ಅನುಭವಗಳ ಕುರಿತು ಭದ್ರಾವತಿ ತಾಲೂಕು ನೆಲ್ಲಿಸರ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಶಶಿಕುಮಾರ್ ENC ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ. ಕೃಷಿ ಪತ್ತಿನ ಸಹಕಾರ ಸಂಘ ಸಿಂಗನಮನೆ, ಇದರ ಕಾರ್ಯಚಟುವಟಿಕೆಗಳು ಮತ್ತು ಕೃಷಿ ಅನುಭವದ ಕುರಿತು ನಿರ್ದೇಶಕ ಸಚಿನ್ ಛಾಯಾಪತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ SM ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆಯಲ್ಲಿ ಒಬ್ಬ ಯುವ ರೈತರಿದ್ದಾರೆ. ಇವರು ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ನಿರ್ದೇಶಕರು ಕೂಡ ಆಯ್ಕೆಯಾಗಿದ್ದಾರೆ ಈ ಒಂದು ಸಾಲಿನಲ್ಲಿ. ಜೊತೆಗೆ ಒಂದು ಉಪಕಸುಬಾಗಿ ಇವರು ಅಂಗಡಿ ಕೂಡ ನಡೆಸ್ತಾ ಇದ್ದಾರೆ. ಪ್ರಥಮವಾಗಿ ಇವರನ್ನ ನಮ್ಮ ಒಂದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಸ್ವಾಗತ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಒಂದು ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ, ಮೂಲ ಒಂದು ಕೃಷಿಯ ಕುಟುಂಬದಿಂದ ತಾವು ಬಂದಿದ್ದೀರಾ, ತಮ್ಮ ಒಂದು ಹಿರಿಯರ ಒಂದು ಪರಿಚಯ? ನಾನು ಸಚಿನ್ ಛಾಯಾಪತಿ ಅಂತ ಹೇಳಿ, ಛಾಯಾಪತಿ ಅಂತ ಹೇಳಿ ನಮ್ಮ ತಂದೆ ಹೆಸರು. ನಾವು ಮೂಲತಃ ಕೊಪ್ಪ ತಾಲೂಕು ಹರಿಹರಪುರ ಹತ್ರ ಬೊಮ್ಲಾಪುರ ಅಂತ ಹೇಳಿ ಅಲ್ಲಿಯವರು. ನಮ್ಮ ಅಜ್ಜ ಇಲ್ಲಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಇಲ್ಲಿ ಬಂದವರು, ಮತ್ತೆ ನಾವು ಇಲ್ಲೇ ನೆಲೆಸಿದ್ವಿ. ನಮ್ದು ಇಲ್ಲಿ ಮಾಳೆನಹಳ್ಳಿ ಹತ್ರ ಒಂದ್ ಸ್ವಲ್ಪ ಜಮೀನಿದೆ. ಹೀಗೆ ನಮ್ದು ಮೂಲತಃ ಕೃಷಿ ಕುಟುಂಬ. ಈಗ ನಾವು ಇದ್ರ ಜೊತೆಯಲ್ಲಿ ಹೀಗೆ ನಮ್ ತಂದೆಯವರು ಈ ಹಾರ್ಡ್ವೇರ್ ಪೇಂಟ್ ಇದು ಬಿಸ್ನೆಸ್ ಶುರು ಮಾಡಿ ಹೀಗೆ ಈ ಇದ್ರಲ್ಲಿ ಈಗ ತೊಡಸ್ಕೊಂಡಿದೀವಿ ಒಂದ್ 10-12 ವರ್ಷದಿಂದ. ಮತ್ತೆ ಈಗ ಈ ಸಾಲಿನ 24ನೇ ಇಸ್ವಿಯಲ್ಲಿ ನಡೆದಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಿಂಗನಮನೆ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಡೈರೆಕ್ಟರ್ ಆಗಿ ನಿರ್ದೇಶಕರಾಗಿ ಈಗ ಇದರಲ್ಲಿನೂ ಸೇವೆ ಸಲ್ಲಿಸ್ತಾ ಇದ್ದೀವಿ. ಈಗ ಕೃಷಿಯ ಒಂದು ಅನುಭವದಲ್ಲಿ